ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಹಾಗೂ ರಾಜ್ಯದ ವಿವಿಧೆಡೆ ಮಳೆ. ಶಿವಮೊಗ್ಗದಲ್ಲಿ ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ 6:51. ಕೃಷಿ ರಂಗ. ನಮ್ಮೆಲ್ಲ ರೈತ ಮಹಿಳೆಯರಿಗೆ ಹಾಗೂ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳು ಈ ಕುರಿತು ಡಾಕ್ಟರ್ ತನ್ವೀರ್ ಅಹಮದ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಆನಂತರ ತುರುವೇಕೆರೆ ತಾಲೂಕು ದಬೇಘಟ್ಟದ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಸಹ ಕೇಳಬಹುದು. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳೋಣ. ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3. ರೈತ ಬಾಂಧವರೇ, ವಾಣಿಜ್ಯ ಪ್ರಕಟಣೆಯನ್ನ ಕೇಳಿದಿಲ್ಲ. ಇನ್ನೀಗ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳು ಈ ವಿಷಯವಾಗಿ ಡಾಕ್ಟರ್ ತನ್ವೀರ್ ಅಹಮದ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇವರನ್ನ ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳು ಮತ್ತು ರೈತರಿಗೆ ಇದರಿಂದ ಸಿಗುವ ಲಾಭಗಳು ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ತನ್ವೀರ್ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ತನ್ವೀರ್ ಅಹಮದ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ವಿಜ್ಞಾನ ಕೇಂದ್ರ ಇವತ್ತು ರೈತರ ಅಭಿವೃದ್ಧಿಗೆ ನಮ್ಮ ಸರ್ಕಾರಗಳು ಸ್ಥಾಪನೆ ಮಾಡಿದ್ದಾವೆ. ಅನೇಕ ರೈತರಿಗೆ ಇನ್ನೂ ಕೂಡ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ಕೆಲವು ರೈತರಿಗೆ ಗೊತ್ತಿದೆ, ಕೆಲವು ರೈತರಿಗೆ ಗೊತ್ತಿಲ್ಲ. ಆದ್ದರಿಂದ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಿರೋದೇ ರೈತರ ಅಭಿವೃದ್ಧಿಗಾಗಿ. ಖಂಡಿತ. ಇವತ್ತು ನಮಗೆ ಎಲ್ಲ ಕಡೆ ಕೃಷಿ ವಿಜ್ಞಾನ ಕೇಂದ್ರಗಳು ಇದ್ದಾವೆ. ರಾಜ್ಯ ಸರ್ಕಾರನೂ ಸ್ಥಾಪನೆ ಮಾಡಿದೆ, ಕೇಂದ್ರ ಸರ್ಕಾರನೂ ಸ್ಥಾಪನೆ ಮಾಡಿದೆ. ಸಾಕಷ್ಟು ಕಡೆ ಇದು ಕೃಷಿ ವಿಜ್ಞಾನ ಕೇಂದ್ರಗಳು ಇದ್ದಾವೆ. ಏನೇನು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ಚಟುವಟಿಕೆಗಳು, ಒಂದೊಂದಾಗಿ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ತನ್ವೀರ್ ಅಹಮದ್ ಅವರೇ. ಓಕೆ ಸರ್, ಮೊದಲನೆಯಾಗಿ ನಾನು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅನ್ನೋದು ಹೇಳೋದ್ ಮುಂಚೆ ಕೆಲವು ಇದರ ಬಗ್ಗೆ ಒಂದು ನಾನು ಏನು ಹೇಳಬೇಕಂದ್ರೆ, ಮುಂದೆ ನಮ್ಮ ದೇಶ ಏನಿದೆ, ಒಂದು ಕೃಷಿ ದೇಶ. ಕೃಷಿ ಮೇಲೆ ತುಂಬ ಹಲವಾರು ಜನ ನಮ್ಮ ರೈತರು ನಂಬ್ಕೊಂಡಿದ್ದಾರೆ. 2023-24 ಒಂದು ಆರ್ಥಿಕ ಒಂದು ಸಮೀಕ್ಷೆಯನ್ನು ನಾವು ನೋಡಿದಾಗ ಇನ್ನು 42.3% ಜನರು ಕೃಷಿ ವಲಯದಲ್ಲಿ ಬೆಂಬಲಿತರಾಗಿದ್ದಾರೆ. ಮತ್ತು ರೈತರು ಕೃಷಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಕೂಡ ಅದೇ ರೀತಿಯಲ್ಲಿ ಅದನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇದೊಂದು ಸಂಶೋಧನೆ, ಶಿಕ್ಷಣ ಮತ್ತು ತಂತ್ರಜ್ಞಾನ ವರ್ಗಾವಣೆಯನ್ನು ಸಂಘಟಿಸುವ ಮತ್ತು ಮಾರ್ಗದರ್ಶನ ಮಾಡುವ ಮೂಲಕ ಭಾರತೀಯ ಕೃಷಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರುವಂಥದ್ದು. ಇದರಲ್ಲಿ ಒಂದು ಏನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಲ್ಲಿ ಒಂದು ಮುಖ್ಯವಾಗಿ ಮೂರು ಕೆಲಸವನ್ನು ಮಾಡ್ತೇವೆ, ಒಂದು ಸಂಶೋಧನೆ, ಒಂದು ಬೋಧನೆ, ಇನ್ನೊಂದು ವಿಸ್ತರಣೆ ಅನ್ನುವಂಥದ್ದು. ಒಂದು ಏನು ರೈತರ ಸಮಸ್ಯೆಗಳೇನಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ಆ ಒಂದು ಸಮಸ್ಯೆಗಳಿಗೆ ಬಗೆಹರಿಸುವಂತಹ ಸಂಶೋಧನೆಗಳು ತಾಂತ್ರಿಕತೆಗಳನ್ನು ಅಭಿವೃದ್ಧಿಯನ್ನು ಪಡಿಸಿರ್ತಾರೆ. ಅದೇ ರೀತಿಯಲ್ಲಿ ವಿಸ್ತರಣೆ ಕೂಡ ಒಂದು ತುಂಬ ಮಹತ್ವವಾಗಿರುವಂತಹ ಒಂದು ಪಾತ್ರ. ವಿಸ್ತರಣೆ ಅಂದರೆ ರೈತರ ಸಮಸ್ಯೆಗಳಿಗೆ ಸಂಶೋಧನಾ ಸಂಸ್ಥೆಗಳಲ್ಲಿ ಅಭಿವೃದ್ಧಿಪಡಿಸಿರುವಂತಹ ತಂತ್ರಜ್ಞಾನಗಳನ್ನು ರೈತರಿಗೆ ವರ್ಗಾಯಿಸುವುದನ್ನೇ ನಾವು ವಿಸ್ತರಣೆ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಇರ್ತಾರೆ ಡಾಕ್ಟರ್ ತನ್ವೀರ್ ಅಹಮದ್ ಅವರೇ. ಸರ್, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ವಿವಿಧ ಒಂದು ವಿಷಯದಲ್ಲಿ ತಜ್ಞತೆಯನ್ನು ಪಡೆದಿರುವಂತಹ ವಿಜ್ಞಾನಿಗಳಿರ್ತಾರೆ. ಅದರಲ್ಲಿ ಬೇಸಾಯ ಶಾಸ್ತ್ರ ಆಗಿರ್ಬೋದು, ಮಣ್ಣು ವಿಜ್ಞಾನ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಸಸ್ಯ ಸಂರಕ್ಷಣೆ ಆಗಿರ್ಬೋದು, ಗೃಹ ವಿಜ್ಞಾನ ಆಗಿರ್ಬೋದು, ಕೃಷಿ ವಿಸ್ತರಣೆ ಆಗಿರ್ಬೋದು, ಈ ಎಲ್ಲ ರೀತಿಯಾದಂತಹ ವಿವಿಧ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ಏನು ಹೇಳ್ತೀವಿ ಆ ಎಲ್ಲ ಅವರು ಕೂಡ ಅದರಲ್ಲಿ ಇರ್ತಾರೆ. ಅಂದ್ರೆ ಯಾವುದೇ ಮಾಹಿತಿ ಕೊರತೆ ಅಲ್ಲಿ ಇಲ್ಲ, ಎಲ್ಲ ಮಾಹಿತಿ ರೈತರಿಗೆ ಏನೇನು ಬೇಕೋ ಆ ಪ್ರದೇಶಕ್ಕೆ ತಕ್ಕಾಗಿ ನಮ್ಮ ಸರ್ಕಾರಗಳು ಅಲ್ಲಿ ಈ ಕೃಷಿ ವಿಜ್ಞಾನ ಕೇಂದ್ರನ ಸ್ಥಾಪನೆ ಮಾಡಿರ್ತವೆ. ಖಂಡಿತ. ಈಗ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶನೋ ಅರಣ್ಯ ಇರುವಂತ ಪ್ರದೇಶನೋ ಅಲ್ಲಿನ ರೈತರಿಗೆ ಅನುಕೂಲವಾಗಲಿ ಅಂತ ಅಲ್ಲಿನ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡೋ ಸಲುವಾಗಿ ಆ ವಿಜ್ಞಾನಿಗಳನ್ನೇ ಅಲ್ಲಿ ಖಂಡಿತ ಇಟ್ಟಿರ್ತಾರೆ. ಖಂಡಿತ. ಈಗ ಕೃಷಿ ವಿಜ್ಞಾನ ಕೇಂದ್ರದ ಧ್ಯೇಯೋದ್ದೇಶದ ಬಗ್ಗೆ ಹೇಳಿ. ಕೃಷಿ ವಿಜ್ಞಾನ ಕೇಂದ್ರದ ಧ್ಯೇಯೋದ್ದೇಶಗಳನ್ನ ಬಗ್ಗೆ ನಾನು ಹೇಳೋದಾದ್ರೆ, ಮೊದಲ ರೈತರ ತಾಕುಗಳಲ್ಲಿ ತಂತ್ರಜ್ಞಾನ ಪರೀಕ್ಷೆ ನಡೆಸುವಂಥದ್ದು, ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ರೈತರ ತಾಕುಗಳಲ್ಲಿ ಮಾಡುವಂಥದ್ದು, ರೈತರಿಗೆ ಮತ್ತು ವಿಸ್ತರಣಾ ಕಾರ್ಯಕರ್ತರಿಗೆ ಅವಶ್ಯಕತೆ ಅನುಗುಣವಾಗಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮತ್ತು ನೂತನ ಕೃಷಿ ತಂತ್ರಜ್ಞಾನಗಳ ಜಾಗೃತಿಗಾಗಿ ಹಲವಾರು ಸೂಕ್ತ ವಿಸ್ತರಣಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು, ರೈತರ ಅಗತ್ಯ ಅನುಗುಣವಾಗಿ ಗುಣಮಟ್ಟದ ಬೀಜ, ಕಸಿಗಿಡಗಳು, ಜಾನುವಾರು ತಳಿಗಳು, ಪ್ರಾಣಿಜನ್ಯ ಉತ್ಪನ್ನಗಳು ಮತ್ತು ಜೈವಿಕ ಉತ್ಪನ್ನಗಳನ್ನು ಒದಗಿಸುವಂಥದ್ದು ಮತ್ತು ಜಿಲ್ಲೆಯ ಕೃಷಿಯ ಆರ್ಥಿಕತೆಯ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಸರ್ಕಾರಿ, ಖಾಸಗಿ ಹಾಗೂ ಸ್ವಯಂ ಪ್ರೇರಿತ ಸಂಸ್ಥೆಗಳಿಗೆ ಅಗತ್ಯವಿರುವ ಕೃಷಿ ತಂತ್ರಜ್ಞಾನಗಳ ಮಾಹಿತಿ ಹಾಗೂ ಸಂಪನ್ಮೂಲ ಕೇಂದ್ರವಾಗಿ ಕಾರ್ಯನಿರ್ವಹಿಸುವಂಥದ್ದು. ಇಷ್ಟೆಲ್ಲ ಚಟುವಟಿಕೆ ಇರುತ್ತೆ. ಖಂಡಿತ. ಇನ್ನೊಂದು, ಈಗ ತಂತ್ರಜ್ಞಾನ ಪರೀಕ್ಷೆ ಅಂತಾರಲ್ಲ ಡಾಕ್ಟರ್ ತನ್ವೀರ್ ಅವರೇ, ಏನದು? ಇಲ್ಲಿ ತಂತ್ರಜ್ಞಾನ ಪರೀಕ್ಷೆ ಅಂದರೆ ಇದು ಒಂದು ರೈತರು ಮತ್ತು ಸಂಶೋಧಕರು ಒಟ್ಟಾಗಿ ಸಮಸ್ಯೆಗಳನ್ನು ಗುರುತಿಸಲು, ಪರಿಹಾರಗಳನ್ನು ಪರೀಕ್ಷಿಸಲು ಮತ್ತು ಸ್ಥಳೀಯ ಅಗತ್ಯಗಳಿಗೆ ತಕ್ಕಂತೆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಕೆಲಸ ಮಾಡುವ ಭಾಗವಹಿಸುವ ಒಂದು ಪ್ರಕ್ರಿಯೆ. ಉದಾಹರಣೆಗೆ ನಾವು ನೋಡೋದಾದರೆ, ಇವಾಗ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಟೊಮ್ಯಾಟೋಲ್ಲಿ ಎಲೆ ಮುದುಡು ರೋಗ ಜಾಸ್ತಿ ಆಗಿದೆ. ಈ ಒಂದು ಎಲೆ ಮುದುಡು ರೋಗ ಏನು ಮಾಡಿದ್ರು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ನಮ್ಮ ಜಿಲ್ಲೆಗೆ ಯಾವ ತಂತ್ರಜ್ಞಾನ ಸೂಕ್ತ ಇದೆ, ಉದಾಹರಣೆಗೆ ಆ ಒಂದು ಸಮಸ್ಯೆಗೆ ಒಂದು ತೋಟ ಹೆಸರುಗಟ್ಟೆಯಲ್ಲಿರುವಂತಹ ತೋಟಗಾರಿಕಾ ಸಂಸ್ಥೆ IIHR ಬೆಂಗಳೂರು ಇದೆ, ಮತ್ತೆ ಬಾಗಲಕೋಟೆ ಯೂನಿವರ್ಸಿಟಿ ಇದೆ, UAS ಬೆಂಗಳೂರು ಇದೆ, ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ವೆಟರ್ನರಿ ವೆಜಿಟೇಬಲ್ ರಿಸರ್ಚ್ ಅಂತ ಸಂಸ್ಥೆಗಳಿದ್ದಾವೆ. ಪ್ರತಿ ಸಂಸ್ಥೆಯಿಂದ ಒಂದೊಂದು ಟೆಕ್ನಾಲಜಿ ಬಂದಿರುತ್ತೆ. ಆ ಎಲ್ಲಾ ಟೆಕ್ನಾಲಜಿಗಳನ್ನ ರೈತರ ತಾಕುಗಳಲ್ಲಿ ಪರೀಕ್ಷೆ ಮಾಡುವಂಥದ್ದು. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವ ತಂತ್ರಜ್ಞಾನ ಸೂಕ್ತ ಇದೆ, ಹೆಸರುಗಟ್ಟದ, ಬಾಗಲಕೋಟದ, ಬೆಂಗಳೂರದ ಅಂತ ಏನು ಪರೀಕ್ಷೆ ಮಾಡ್ತೀವಿ ಅದನ್ನೇ ತಂತ್ರಜ್ಞಾನ ಪರೀಕ್ಷೆ ಅಂತ ಮಾಡ್ತೀವಿ. ಇದು ಸತತ ಒಂದು 3 ವರ್ಷದ ಕಾಲ ನಾವು ಇದನ್ನ ಮಾಡ್ತೀವಿ. ಇನ್ನೊಂದು, ಈ ಮುಂಚೂಣಿ ಪ್ರಾತ್ಯಕ್ಷಿಕೆ ಅಂತ ಕರೀತಾರಲ್ಲ, ಅದು ಹಂಗಂದ್ರೆ ಏನು? ಸರಿ, ಇದು ಮುಂಚೂಣಿ ಪ್ರಾತ್ಯಕ್ಷಿಕೆ ಅಂದ್ರೆ ಹೊಸದಾಗಿ ಬಿಡುಗಡೆ ಆಗಿರುವಂತಹ ಬೆಳೆ ಉತ್ಪಾದನೆ ಮತ್ತು ಸಂರಕ್ಷಣಾ ತಂತ್ರಜ್ಞಾನಗಳನ್ನು ರೈತರ ಹೊಲಗಳಲ್ಲಿ ವಿಜ್ಞಾನಿಗಳು ಪ್ರದರ್ಶಿಸುವ ಪ್ರದರ್ಶನಗಳನ್ನು ಮುಂಚೂಣಿ ಪ್ರಾತ್ಯಕ್ಷಿಕೆ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳೋದಾದ್ರೆ, ಆಗ್ಲೇ ನಾನು ನಿಮ್ಗೆ ಹೇಳ್ದಂಗೆ ಒಂದು ಟೊಮ್ಯಾಟೋದಲ್ಲಿ ಟೊಮ್ಯಾಟೊ ಎಲೆ ಮುದುಡು ರೋಗದಲ್ಲಿ ಬಂದಾಗ ಯಾವುದೊಂದು ಟೆಕ್ನಾಲಜಿ ಅದು ತಾಂತ್ರಿಕತೆ ತುಂಬಾ ಚೆನ್ನಾಗಿದೆ, ಬಟ್ ಇದನ್ನ ರೈತರು ಅದನ್ನ ಅಳವಡಿಸ್ತಾ ಇಲ್ಲ, ಬಟ್ ಆ ನಮ್ಮ ಜಿಲ್ಲೆಗೆ ಅದು ಸೂಕ್ತನೂ ಇದೆ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಕೆಲವೊಂದು 10 ಜನ ರೈತರನ್ನು ಆಯ್ಕೆ ಮಾಡಿಕೊಂಡು ಅವರ ಹೊಲದಲ್ಲಿ ಅವರು ಮಾಡ್ತಿರುವಂತಹ ಪದ್ಧತಿನ ಅವರು ಮಾಡಲಿ, ಅದರಲ್ಲಿ ಒಂದು 5 ಗುಂಟೆ ಅಥವಾ 10 ಗುಂಟೆಯಲ್ಲಿ ನಾವು ಹೇಳುವಂತಹ ನೂತನ ತಂತ್ರಜ್ಞಾನಗಳನ್ನು ನಾವು ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸ್ಕೊಡ್ತೇವೆ. ಅದು ಆವಾಗಿದೆ, ಆ ಒಂದು ನಮ್ಮ ತಾಂತ್ರಿಕತೆ ಇದೆ ಚೆನ್ನಾಗಿದೆ ಅಂತ ಗೊತ್ತಾದಾಗ ಎಲ್ಲಾ ರೈತರು ಅದನ್ನು ಅಳವಡಿಸ್ಕೊಳ್ತಾರೆ. ಇದನ್ನೇ ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆ ಅಂತ ಹೇಳಿ ಕರಿತೇವೆ. ಈಗ ಕೃಷಿ ವಿಜ್ಞಾನ ಕೇಂದ್ರ ಇರ್ತಾವಲ್ಲ, ಹೌದು, ಇಲ್ಲಿ ಯಾವ್ಯಾವ ತರದ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ. ನಮ್ಮ ರೈತರಿಗೆ ಇದರಿಂದ ಎಷ್ಟು ಉಪಯೋಗ ಆಗುತ್ತೆ? ಹೌದು, ಇಲ್ಲಿ ಸಮಯ ಮತ್ತು ಸಮಸ್ಯೆಗೆ ಅನುಗುಣವಾಗಿ ವಿವಿಧ ವಿಷಯಗಳ ಬಗ್ಗೆ ತರಬೇತಿಗಳನ್ನು ಆಯೋಜಿಸ್ತೇವೆ. ಈಗ ಮುಂಗಾರು ಸ್ಟಾರ್ಟ್ ಆಗ್ತಾ ಇದ್ದೇವೆ, ಇದರಲ್ಲಿ ನಮಗೆ ಯಾವ ಬೆಳೆಗೆ ಯಾವ ತಳಿ ಸೂಕ್ತ, ತಳಿಗಳ ಬಗ್ಗೆ, ಬೀಜೋಪಚಾರದ ಬಗ್ಗೆ, ಹಸಿರೆಲೆ ಗೊಬ್ಬರದ ಬಗ್ಗೆ, ಮತ್ತೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಆದ್ಮೇಲೆ ಮತ್ತೆ ರೋಗ ಕೀಟದ ಬಗ್ಗೆ, ಆ ಥರ ವಿವಿಧ ಸಮಯ ಮತ್ತು ಸಮಸ್ಯೆಗಳ ಅನುಗುಣವಾಗಿ ನಾವು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಇದರಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಳಾಂಗಣ ತರಬೇತಿಗಳು, ಹೊರಾಂಗಣ ತರಬೇತಿಗಳು ಮತ್ತು ಕೆಲವೊಮ್ಮೆ ಅಂತರ್ಜಾಲ ಮುಖಾಂತರ ತರಬೇತಿಗಳನ್ನು ಕೂಡ ನಾವು ಮಾಡ್ತೇವೆ. ಒಳಾಂಗಣ ಕೇಂದ್ರದಲ್ಲೇ ಆಯೋಜಿಸುವಂತಹ ತರಬೇತಿಗಳನ್ನು ಒಳಾಂಗಣ ತರಬೇತಿ ಅಂತ ಕರಿತೀವಿ. ಕೇಂದ್ರದ ವಿಜ್ಞಾನಿಗಳು ರೈತರ ಬಳಿ ಹೋಗಿ ಹಳ್ಳಿಗಳಲ್ಲಿ ಆಯೋಜಿಸುವಂತಹ ತರಬೇತಿಗಳನ್ನು ಹೊರಾಂಗಣ ತರಬೇತಿ ಕಾರ್ಯಕ್ರಮಗಳಂತ ನಾವು ಕರಿತೀವಿ. ಇಷ್ಟಲ್ಲದೆ ಬರೀ ರೈತರಿಗೆ ಅಲ್ಲದೆ ನಮ್ಮ ವಿವಿಧ ನಮ್ಮ ತೋಟಗಾರಿಕೆ, ಕೃಷಿ, ರೇಷ್ಮೆ, ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ವಿಸ್ತರಣಾ ಕಾರ್ಯಕರ್ತರಿಗೂ ಕೂಡ ನಾವು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ. ತಾವು ಕೃಷಿ ವಿಜ್ಞಾನ ಕೇಂದ್ರ ಜ್ಞಾನ ಕೇಂದ್ರ ಅಂತ ಹೇಳಿದ್ರಿ, ಅದು ಹೆಂಗೆ, ಯಾವ ತರದಲ್ಲಿ ಅವು ಜ್ಞಾನ ಕೇಂದ್ರ ಅಂತ ಹೇಳ್ಬೋದು ನಾವು ಡಾಕ್ಟರ್ ತನ್ವೀರ್ ಅವರೇ? ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿವಿಧ ವಿಷಯಗಳ ಬಗ್ಗೆ ಪರಿಣಿತಿ ಹೊಂದಿರುವಂತಹ ವಿಜ್ಞಾನಿಗಳು ಇರ್ತಾರೆ. ಅಂದ್ರೆ ಆಗ್ಲೇ ನಾನು ಹೇಳಿದ ಮಣ್ಣು ವಿಜ್ಞಾನ, ಬೇಸಾಯ ಶಾಸ್ತ್ರ, ತೋಟಗಾರಿಕೆ, ಸಸ್ಯ ಸಂರಕ್ಷಣೆ, ವಿಸ್ತರಣೆ, ಗೃಹ ವಿಜ್ಞಾನ ಮತ್ತು ಇತರ ವಿಷಯ ತಜ್ಞರು ಇರ್ತಾರೆ. ಆಯಾ ಪ್ರದೇಶಕ್ಕೆ ಸೂಕ್ತವಾದ ವ್ಯಕ್ತಿಗಳು ಅಲ್ಲಿರ್ತಾರೆ. ನಿಮ್ಗೆ ಯಾವುದು ವಿಷಯಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳು ಇಲ್ಲ ಅನ್ನೋದಿಲ್ಲ, ಇಲ್ಲ ಅಲ್ಲಿ ಎಲ್ಲವರು ಇರ್ತಾರೆ. ಇಲ್ಲ ಅಂದ್ರೆ ತಾವು ಮಾಹಿತಿಯನ್ನ ತರಿಸಿ ಕೂಡ ಕೊಡಬಹುದು. ಖಂಡಿತ, ಅಂದ್ರೆ ರೈತರಿಗೆ ಬೇಕಾಗುವಂತ ಎಲ್ಲಾ ವಿಷಯಗಳ ಬಗ್ಗೆ ಒಂದೇ ಕಡೆ ಮಾಹಿತಿ ಪಡೆಯಬಹುದು. ಆದ್ದರಿಂದ ಕೆವಿಕೆ ಒಂದು ಜ್ಞಾನದ ಕೇಂದ್ರ ಅಂತ ಕರಿಬಹುದು. ಅಂದ್ರೆ ಇನ್ನೂ ಸಿಂಪಲ್ ಆಗಿ ನಾವು ಹೇಳಿದ ಅಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರ. ಅಂದ್ರೆ ಯಾವ ರೀತಿಯಲ್ಲಿ ಒಂದ್ ಕಡೆ ಜನರಲ್ ಫಿಸಿಷಿಯನ್, ಕಾರ್ಡಿಯೋಲಜಿಸ್ಟ್, ಪಲ್ಮೊನಾಲಜಿಸ್ಟ್ ಮತ್ತೆ ಪೀಡಿಯಾಟ್ರಿಷಿಯನ್ ಒಂದೇ ಕಡೆ ವಿವಿಧ ಯಾವ ತರ ಒಂದು ಡಾಕ್ಟರ್ಸ್ ಇದ್ದಾಗ ಪೇಷಂಟ್ ಅನುಕೂಲ ಆಗುತ್ತೆ, ಅದೇ ರೀತಿಯಲ್ಲಿ ರೈತರಿಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರ. ಇನ್ನೊಂದು, ಈಗ ಕೃಷಿ ವಿಜ್ಞಾನ ಕೇಂದ್ರ ಸಂಪನ್ಮೂಲ ಕೇಂದ್ರ ಅಂತ ತಾವು ಕೂಡ ಹೇಳ್ತಾ ಇದ್ದೀರಿ, ಅದು ಏನು? ಅಂದ್ರೆ ಇಲ್ಲಿ ರೈತರಿಗೆ ಕೃಷಿಯಲ್ಲಿ ಬೇಕಾಗಿರುವಂತಹ ಬೀಜಗಳಾಗಿರಬಹುದು, ಕಸಿ ಮಾಡಿರುವಂತಹ ಸಸಿಗಳಾಗಿರಬಹುದು, ಜೈವಿಕ ಗೊಬ್ಬರಗಳು, ಲಘು ಪೋಷಕಾಂಶಗಳು ಮತ್ತು ಇತರೆ ಸಾಮಗ್ರಿಗಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರೆಯುತ್ತವೆ. ಆದ್ದರಿಂದ ಸಂಪನ್ಮೂಲ ಕೇಂದ್ರ ಅಂತ ನಾವು ಕರೆಯಬಹುದು. ಯಾವುದೇ ಅಲ್ಲಿ ತಮಗೆ ಸಾಮಗ್ರಿ ಬೇಕಾದ್ರೂ ಅಲ್ಲಿ ಸಿಗುತ್ತೆ. ತಮ್ಗೆ ಇಷ್ಟಪಟ್ಟು ಬೀಜ ಬೇಕಪ್ಪ, ಹೌದು, ಅಥವಾ ಕಸಿ ಮಾಡಿದ ಗಿಡ ಬೇಕು, ಹೌದು, ತಮ್ಗೆ ಯಾವ ಆ ಪ್ರದೇಶಕ್ಕೆ ಸೂಕ್ತವಾದ ಗಿಡ, ಹೌದು. ಇನ್ನೊಂದು, ಈ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಯಾವ್ಯಾವ ಸೌಲಭ್ಯ ಸಿಗ್ತದೆ ಅದನ್ನು ಕೂಡ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಓಕೆ, ಇದರಲ್ಲಿ ಮೊದಲನೆಯಾಗಿ ಮಣ್ಣು ಮತ್ತು ನೀರು ಪರೀಕ್ಷೆನ ಮಾಡ್ತೀವಿ. ಇದಕ್ಕೆ ರೈತರು 200 ರೂಪಾಯಿ ಪ್ರೆಸೆಂಟ್ ಅದನ್ನ 200 ರೂಪಾಯಿ ಅದನ್ನ ಚಾರ್ಜ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮೊಬೈಲ್ ಸಲಹಾ ಸೇವೆಗಳು, ಅಂದ್ರೆ ನಾವು ಇವಾಗ ಇವಾಗ ತಕ್ಕಂಗೆ ಸಮಯದ ತಕ್ಕಂಗೆ ಕೆಲವೊಂದು ಕೃಷಿ ಸಂದೇಶಗಳನ್ನ ನಾವು ರೈತರಿಗೆ ಅದರಲ್ಲಿ ಮೊಬೈಲ್ ವಾಟ್ಸ್ಆಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ನಾವು ಅದನ್ನ ಅವ್ರಿಗೆ ಕಳ್ಸಿಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕ್ಷೇತ್ರ ಭೇಟಿ ಅನ್ನುವಂಥದ್ದು, ರೈತರಿಗೆ ಸಮಸ್ಯೆ ಏನಾದರೂ ಇದ್ದಾಗ ನಾವು ವಿಜ್ಞಾನಿಗಳು ಹೋಗ್ಬಿಟ್ಟು ಅವರ ಹೊಲಕ್ಕೆ ಭೇಟಿ ನೀಡಿ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿಯನ್ನ ಕೂಡ ನಾವು ಅಲ್ಲಿ ಕೊಡ್ತೀವಿ. ಮತ್ತೆ ಸಲಹಾ ಸೇವೆಗಳು, ಅಂದ್ರೆ ರೈತರ ಅದೇನೋ ವಿಷಯಗಳ ಬಗ್ಗೆ ಮಾಹಿತಿ ಇರೋದಿಲ್ಲ, ಅವರು ಬಂದ್ಬಿಟ್ಟು ನಮ್ಮ ಹತ್ರ ಕನ್ಸಲ್ಟ್ ಮಾಡಿದಾಗ ನಾವು ಅವ್ರಿಗೆ ಸಲಹೆಗಳನ್ನ ಕೊಡ್ತೀವಿ. ಅದೇ ಅವ್ರ ಹತ್ರ ಕೆಲವು ಭೂಮಿ ಇರುತ್ತೆ, ಹೌದು, ಅಲ್ಲಿ ಬೆಳೆ ಬೆಳೆದಿರೋದಿಲ್ಲ, ನೀವು ಅಲ್ಲಿ ಯಾವಾಗ ಭೇಟಿ ಕೊಟ್ಟಾಗ ಈ ಪ್ರದೇಶದಲ್ಲಿ ಖಾಲಿ ಇದೆ ಜಾಗ, ನೀವು ಇದು ಇಂತಹ ಸೂಕ್ತ ಬೆಳೆಗಳನ್ನು ನೀವು ಬೆಳಿಬಹುದಲ್ಲ ಅಂತ ಸಲಹೆಗಳನ್ನು ನಾವು ಅದನ್ನು ಕೊಡ್ತಾ ಇದೀವಿ. ಮತ್ತೆ ಅದೇ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಬೀಜ ಮತ್ತು ಸಸಿಗಳ ಮಾರಾಟ, ಅಂದ್ರೆ ನಮ್ಮ ಏನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕಡೆ ವತಿಯಿಂದ ಎಲ್ಲ ವಿವಿಧ ಬೆಳೆಗಳಲ್ಲಿ ಹೊಸ ಹೊಸ ತಳಿಗಳನ್ನ ಬಿಡುಗಡೆ ಮಾಡಿರ್ತಾರೆ. ಬಟ್ ರೈತರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದೇ ಬೆಂಗಳೂರಿಗೆ ಹೋಗ್ಬಿಟ್ಟು ಕಷ್ಟ ಆಗ್ಬಹುದು. ಆದ್ದರಿಂದ ನಮ್ಮ ಕುಲಪತಿಗಳು ಆಗಿರುವಂತಹ ಡಾಕ್ಟರ್ ಎಸ್ ವಿ ಸುರೇಶ್ ಅವರು ಏನ್ ಮಾಡಿದ್ರೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಒಂದು ಉತ್ತಮ ಗುಣಮಟ್ಟದ ಬೀಜವನ್ನ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ಈ ಒಂದು ಬೀಜಗಳನ್ನು ಮಾರಾಟಕ್ಕೆ ಸೌಲಭ್ಯಗಳನ್ನ ಮಾಡುತ್ತೆ. ಅದು ಯಾವುದೇ ತಳಿ ಇರಬಹುದು, ಹೌದು, ಅದು ಆ ಜಿಲ್ಲೆಗೆ ಸೂಕ್ತವಾಗಿರುವಂತ ತಳಿಗಳು, ಅಲ್ಲಿ ಏನ್ ಬೆಳೀತಾರ ಅದು, ಹೌದು. ಇನ್ನೊಂದು, ಈ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆದ್ಯತೆಯ ಕ್ಷೇತ್ರ ಯಾವುದು, ಅದ್ರ ಬಗ್ಗೆನೂ ಕೂಡ ತಿಳಿಸಿ. ನಮ್ಮಲ್ಲಿ ಮಳೆ ಕಡಿಮೆ ಮತ್ತು ಒಣಭೂಮಿ ಜಾಸ್ತಿ ಇರೋದ್ರಿಂದ ಮೊದಲನೆಯದಾಗಿ ನಮ್ಮಲ್ಲಿ ಸಮಗ್ರ ರೋಗ ಮತ್ತು ಕೀಟ ನಿರ್ವಹಣೆ. ಇವಾಗ ತುಂಬಾ ಜನ ರೈತರು ಏನ್ ಮಾಡ್ತಿದ್ದಾರೆ, ಒಂದು ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿ ಏನಾಗಿದೆ, ಖರ್ಚು ಜಾಸ್ತಿ ಆಗ್ತದೆ. ಆದ್ದರಿಂದ ನಮಗೆ ಸಮಗ್ರ ರೋಗ ಮತ್ತು ಕೀಟ ನಿರ್ವಹಣೆ ಒಂದು ಆದ್ಯತೆ ಕ್ಷೇತ್ರ. ಮತ್ತೆ ವಿವಿಧ ಬೆಳೆಗಳಲ್ಲಿ ಮಣ್ಣು ನೀರು ನಿರ್ವಹಣೆ ಮತ್ತು ಸಮಗ್ರ ಪೋಷಕಾಂಶ ನಿರ್ವಹಣೆ ಇದು ಒಂದು ಆದ್ಯತೆಯಾಗಿರುವಂತಹ ಕ್ಷೇತ್ರ. ಮತ್ತೆ ಸಾವಯವ ಕೃಷಿ, ಮಳೆ ನೀರು ಸಂರಕ್ಷಣೆ, ಕೊಯ್ಲು ಮತ್ತು ಮರುಬಳಕೆ, ಕೃಷಿ ಯಾಂತ್ರೀಕರಣ ಮತ್ತು ದ್ವಿತಳಿ ರೇಷ್ಮೆ ಕೃಷಿ, ಕಡಿಮೆ ವೆಚ್ಚದ ರೇಷ್ಮೆ ಹುಳುವಿನ ಮನೆ ಮತ್ತು ರೆಂಬೆ ಪದ್ಧತಿಯ ಸಾಕಾಣಿಕೆ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಮತ್ತು ಸಮಗ್ರ ಕೃಷಿ ಪದ್ಧತಿ. ಈಗ ತಮ್ಮ ಚಿಂತಾಮಣಿ ಕೇಂದ್ರದಲ್ಲಿ ಯಾವ್ಯಾವ ಸೌಲಭ್ಯಗಳು ನಮ್ಮ ರೈತರಿಗೆ ಸಿಗ್ತವೆ ಅದ್ರ ಬಗ್ಗೆ ಕೂಡ ಹೇಳಿ. ಓಕೆ, ಮೊದಲನೇದಾಗಿ ಕೃಷಿ ತಾಂತ್ರಿಕಗಳ ಮಾಹಿತಿ ಮತ್ತು ಪರಿಕರಗಳ ಮಾರಾಟ ಕೇಂದ್ರ. ನಮ್ಮಲ್ಲಿ ರೈತರು ಆಗ್ಲಿ ಹೇಳಿದಂಗೆ ಬೀಜ ಅವೆಲ್ಲ ಹೇಳಿದಂಗೆ ಒಂದು ಪರಿಕರ ಮಾರಾಟ ಕೇಂದ್ರ ಅಂತ ಇದೆ. ಅದು ರೈತರಲ್ಲಿ ಬಂದ್ಬಿಟ್ಟು ಅಲ್ಲಿ ಏನೇ ಬೀಜ ಅಥವಾ ಸಸ್ಯಗಳು, ಲಘು ಪೋಷಕಾಂಶಗಳು, ಮೇವಿನ ಬೀಜಗಳು ಅವೆಲ್ಲ ಅಲ್ಲಿ ತಗೋಬಹುದು. ಎರಡನೇದು ತರಬೇತಿ ಸಭಾಂಗಣ. ನಮ್ಮಲ್ಲಿ ಉತ್ತಮವಾಗಿರುವಂತಹ ಒಂದು ತರಬೇತಿ ಸಭಾಂಗಣ ಇದೆ. ಮತ್ತೆ ಶಿಬಿರ ವಸತಿ ನಿಲಯ. ಇವಾಗ ಕೆಲವೊಂದು ವಿಷಯಗಳ ಬಗ್ಗೆ ತರಬೇತಿದಾರರಿಗೆ, ಹೌದು, ಕೆಲವೊಂದ್ಸತಿ ನಾವು 3 ದಿನ 6 ದಿನದ ತರಬೇತಿಗಳನ್ನ ಆಯೋಜಿಸ್ತೇವೆ. ಅವಾಗ ರೈತರಿಗೆ ತುಂಬಾ ದೂರ ಇರೋ ಕಷ್ಟ ಆಗುತ್ತೆ, ಅದಕ್ಕೆ ಅವ್ರಿಗೆ ಅಲ್ಲೇ ಉಳ್ಕೊಳ್ಳಕ್ಕೆ ವಸತಿ ನಿಲಯ ಕೂಡ ಇದೆ. ಅದೇ ರೀತಿಯಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡುವಂತಹ ಪ್ರಯೋಗಾಲಯ ಕೂಡ ಇದೆ. ಮತ್ತು ಮಾವು ಮತ್ತು ತರಕಾರಿ ಸ್ಪೆಷಲ್ ತಯಾರಿಕಾ ಒಂದು ಘಟಕನೂ ಇದೆ. ಅದೇ ರೀತಿಯಲ್ಲಿ ಪ್ರಾತ್ಯಕ್ಷಿಕ ಘಟಕಗಳು ಆದಂತ ಹೈನುಗಾರಿಕಾ ಘಟಕ, ಮೇವು ಬೆಳೆಗಳು, ನರ್ಸರಿ ಘಟಕ, ಕುರಿ ಸಾಕಾಣಿಕೆ ಘಟಕ, ಮರ ಪದ್ಧತಿಯಲ್ಲಿ ಹಿಪ್ಪು ನೇರಳೆ ಕೃಷಿ, ಎರೆಹುಳು ಗೊಬ್ಬರ ತಯಾರಿಕಾ ಘಟಕ, ಅಜೋಲಾ ಘಟಕ, ಪೌಷ್ಟಿಕ ಕೈತೋಟ, ಹೈಡ್ರೋಫೋನಿಕ್ ಘಟಕ ಮತ್ತು ಜೇನು ಸಾಕಾಣಿಕೆ ಘಟಕ, ಇವೆಲ್ಲ ಘಟಕಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದಾವೆ. ಕೆಲವು ರೈತರು ಅಲ್ಲೂ ಕೂಡ ಭೇಟಿ ಕೊಟ್ಟು ತಾವು ಅವನ್ನು ತೋರಿಸ್ತೀರಿ, ಅದನ್ನು ಕೂಡ ನೋಡಬಹುದು. ಖಂಡಿತ, ತಮ್ಮ ಹೊಲದಲ್ಲೂ ಕೂಡ ತಾವು ಅದನ್ನು ಮಾಡಕ್ಕೆ ತಾವು ಕೂಡ ಸಲಹೆಯನ್ನು ಕೊಡ್ತೀರಿ. ಖಂಡಿತ, ಅದಕ್ಕೆ ಏನೇನು ಬೇಕಾಗುತ್ತೆ, ಸಲಕರಣೆ, ತರಬೇತಿನೂ ಕೊಡ್ತೀರಿ. ಹೌದು, ಮತ್ತೆ ನೀವು ತಮ್ಮ ಅವರ ಹೊಲದಲ್ಲೂ ಕೂಡ ನೀವು ಸ್ಥಾಪನೆ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಖಂಡಿತ. ಇದಲ್ಲದೆ ಈಗ ಕೃಷಿ ಪರಿಕರಗಳ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಯಲ್ಲಿ ಏನಾದರೂ ಡಿಪ್ಲೊಮಾ ಅಥವಾ ತರಬೇತಿ ಕೋರ್ಸ್ಗಳಿದ್ದಾವ ತಮ್ಮಲ್ಲಿ? ಹೌದು, ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ರೈತರು ಹೋಗ್ಬಿಟ್ಟು ಮೊದಲನೆಯಾಗಿ ನಾನು ಒಂದು 2016 ಒಂದು ಸಮೀಕ್ಷೆ ನಡೆಸಿದ್ದೆ. ಅಂದ್ರೆ ರೈತರಿಗೆ ಒಂದು ಏನಾದರೂ ಮಾಹಿತಿ ಬೇಕು ಅಂದಾಗ ಅವ್ರು ಯಾರ ಹತ್ರ ಹೋಗ್ಬಿಟ್ಟು ಫಸ್ಟ್ ಮಾಹಿತಿ ಕೇಳ್ತಾರೆ ಅಂತ, ಮೊದಲನೇ ಅವರು ಪ್ರಾಮುಖ್ಯ ಕೊಡ್ತಿರುವಂತದ್ದು ಅವರು ಪರಿಕರ ಮಾರಾಟಗಾರರ ಹತ್ರ. ಬಟ್ ಅಲ್ಲಿ ಆದ್ದರಿಂದ ಪರಿಕರ ಮಾರಾಟಗಾರರಿಗೆ ಜ್ಞಾನವನ್ನ, ಅವ್ರಿಗೆ ಒಂದು ಟ್ರೈನಿಂಗ್ ಅನ್ನ ಮಾಡಬೇಕನ್ನುವಂಥದ್ದನ್ನ ಮ್ಯಾನೇಜ್ ಸಂಸ್ಥೆಯಿಂದ ಒಂದು ಡಿಪ್ಲೊಮಾನ ಮಾಡಿದ್ದಾರೆ. ಆ ಒಂದು ಕೋರ್ಸ್ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಪರಿಕರ ಆಲ್ರೆಡಿ ಏನು ಅಂಗಡಿಗಳು ಹಾಕಿದ್ದಾರೆ ಅವ್ರಿಗೆ ಈ ಡಿಪ್ಲೊಮಾ ಕೋರ್ಸ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಡಾಕ್ಟರ್ ತನ್ವೀರ್ ಅಹಮದ್ ಅವರೇ, ರೈತರಿಗೆ ಇಷ್ಟೆಲ್ಲ ತಾವು ಕಾರ್ಯಚಟುವಟಿಕೆಗಳು ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಸಿಕೊಡ್ತಾ ಇದ್ದೀರಿ, ತುಂಬಾ ಸಂತೋಷ. ಇನ್ನೂ ಕೆಲವು ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಬಹುದು ಅಂತ ತಮ್ಗೇನಾದ್ರೂ ಅನಿಸ್ತದ? ಅಂದ್ರೆ ಮೊದಲನೆಯಾಗಿ ಏನು ಕೃಷಿಯನ್ನು ಮಾಡುವಂತಹ ರೈತರು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡಿ ವಿಜ್ಞಾನಿಗಳ ಸಲಹೆಯಂತೆ ಕೃಷಿಯನ್ನ ಮಾಡಬೇಕಾಗುತ್ತೆ. ಮತ್ತು ಅವರಲ್ಲಿ ಏನಾದರೂ ರೋಗನೋ ಅಥವಾ ಕೀಟನೋ ಏನ ಸಮಸ್ಯೆ ಇದ್ದಾಗ ಅಂಗಡಿಯವರ ಹತ್ರ ಹೋಗುವ ಮೊದಲು ವಿಜ್ಞಾನಿಗಳ ಒಂದು ಸಲಹೆ ಪಡೆದು ಕೀಟನಾಶಕ ಅಥವಾ ರೋಗನಾಶಕಗಳನ್ನ ಅವರು ಬಳಸಬೇಕಾಗುತ್ತೆ. ಮತ್ತೆ ಕೇಂದ್ರಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ, ಕೆಲವೊಂದ್ಸತಿ ರೈತರು ಸರ್ ಕೇಂದ್ರ ತುಂಬಾ ದೂರ ಇದೆ ಅಂತ ಸಮಯದಲ್ಲಿ ಒಂದು ವಿಜ್ಞಾನಿಗಳ ಜೊತೆ ಉತ್ತಮ ಒಂದು ಸಂಪರ್ಕ ಇಟ್ಕೊಂಡು ಆ ರೋಗ ಅಥವಾ ಒಂದು ಕೀಟದ ಒಂದು ಸಮಸ್ಯೆ ಇರುವಂತಹ ಗಿಡಗಳ ಫೋಟೋ ಇಟ್ಕೊಂಡು ವಾಟ್ಸ್ಆಪ್ ಮಾಡಿದಾಗ ವಾಟ್ಸ್ಆಪ್ ಮುಖಾಂತರ ವಿಜ್ಞಾನಿಗಳು ಕಳಿಸಿ ಅವರು ಕೂಡ ಮಾಹಿತಿಯನ್ನ ಪಡೆಯಬಹುದು. ಮತ್ತೆ ಕೆವಿ ಕೃಷಿ ವಿಜ್ಞಾನ ಕೇಂದ್ರದ ಆಯೋಜಿಸುವಂತಹ ಏನು ಕಾರ್ಯಕ್ರಮಗಳು, ತರಬೇತಿ ಕಾರ್ಯಕ್ರಮಗಳು ಭಾಗವಹಿಸಿ ಇದರ ಉಪಯೋಗ ನಾವು ಪಡೆದುಕೋಬೇಕಂತೇಳಿ ನಮ್ಮ ರೈತರಲ್ಲಿ ನನ್ನ ಒಂದು ಕಳಕಳಿ ವಿನಂತಿ. ಅದಲ್ಲದೆ ಈಗ ತಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈಗ ವಿದೇಶಗಳಲ್ಲೂ ಕೂಡ ಸಾಕಷ್ಟು ಆವಿಷ್ಕಾರ ಮಾಡಿದ್ದಾರೆ, ಹೊಸ ಹೊಸ ಬೆಳೆಗಳನ್ನ ಪರಿಚಯಿಸ್ತಾ ಇದ್ದಾರೆ. ತಾವು ಕೂಡ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದು ಆ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೀರಿ. ಖಂಡಿತ. ಈಗ ತಾವು ಹೇಳ್ದಂಗೆ ಅವಕಾಡೊ ಬೆಳೆ ಒಂದು ಹೊಸ ಬೆಳೆ, ಅದು ನಮ್ಮ ದೇಶದ್ದಲ್ಲ. ಹೌದು. ಆದ್ರೆ ಇತ್ತೀಚಿನ ದಿನದಲ್ಲಿ ತಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟು ಸಾಕಷ್ಟು ರೈತರು ಕೂಡ ಇದು ಪರಿಚಯಿಸಿದ್ದಾರೆ, ಬೆಳೆ ಬೆಳೀತಾ ಇದ್ದಾರೆ. ಖಂಡಿತ. ಅಂತ ಹೊಸ ವಿಷಯಗಳು ಕೂಡ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪರಿಚಯಿಸ್ತಾ ಇದ್ದೀರಿ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀರಿ. ಖಂಡಿತ. ತುಂಬಾ ಸಂತೋಷ ಡಾಕ್ಟರ್ ತನ್ವೀರ್ ಅಹಮದ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಾವು ಕೂಡ ಅನೇಕ ರೈತರ ಜೊತೆಗೆ ಕೆಲಸವನ್ನ ಮಾಡ್ತಾ ಇದ್ದೀರಿ, ಸಂಶೋಧನೆಯನ್ನ ಕೈಗೊಂಡು ರೈತರಿಗೆ ನೆರವಾಗ್ತಾ ಇದ್ದೀರಿ, ವಿದ್ಯಾರ್ಥಿಗಳಿಗೂ ಕೂಡ ತಮ್ಮದೇ ಆದ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತರಿಗೆ ಬೇಕಾಗುತ್ತೆ ಅಂತ ನಾವು ಹೇಳೋದಾದ್ರೆ ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ನನಗೆ ಸಂಪರ್ಕವನ್ನು ಮಾಡಬೇಕಂದ್ರೆ ನನ್ನ ಹೆಸರು ಡಾಕ್ಟರ್ ತನ್ವೀರ್ ಅಹಮದ್ ಅಂತ. ನಾನು ಕೃಷಿ ವಿಸ್ತರಣಾ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ನನಗೆ ಸಂಪರ್ಕ ಮಾಡಬೇಕಂದ್ರೆ ಮೊಬೈಲ್ ನಂಬರ್ 9538221427 ಈ ನಂಬರ್ಗೆ ಸಂಪರ್ಕವನ್ನು ಮಾಡಬಹುದು. ಇನ್ನೊಮ್ಮೆ ಡಾಕ್ಟರ್ ತನ್ವೀರ್ ಅಹಮದ್ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳು ಈ ವಿಚಾರವಾಗಿ ಡಾಕ್ಟರ್ ತನ್ವೀರ್ ಅಹಮದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಿಗೌಡ. ಇನ್ನೀಗ ತುರುವೇಕೆರೆ ತಾಲೂಕು ದಬೇಘಟ್ಟದ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡೊಂದನ್ನು ಕೇಳೋಣ. ಕಾದು

ಸುಗ್ಗಿ ಸುಗ್ಗಿ